ಪರಸ್ಪರ ತಪಸ್ಸಂಪತ್ ಫಲಾಯಿತ ಪರಸ್ಪರೌ ಪ್ರಪಂಚ ಮಾತಾ ಪಿತರೌ ಕ್ರಾಂಚೌ ಜಾಯಾಪತೀಸ್ತು ಮಹ್ ಇತಿ ದ್ವಿತೀಯ ಶ್ಲೋಕ. ದ್ವಿತೀಯ ಶ್ಲೋಕೋಪಿ ಮಂಗಲಶ್ಲೋಕ ಇವ. ಅತ್ರ ಪ್ರಾಂಚೌ ಜಾಯಾಪತೀಸ್ತು ಮಹ್ ಇತಿ ವಾಕ್ಯಂ ವರ್ತತೆ. ಜಾಯಾ ನಾಮ ಪತ್ನಿ, ಜಾಯಾಪತಿ ನಾಮ ಪತ್ನಿಶ್ಚ ಪತಿ ಪತಿ ಪತಿ ಚ. ಕೀದೃಶೌ ಇಮೌ ಜಾಯಾಪತಿ ಇತಿ ಪ್ರಶ್ನ ಜಾಯತೆ, ಆಕಾಂಕ್ಷಾ ಜಾಯತೆ. ತಸ್ಯಾಂ ಆಕಾಂಕ್ಷಾಯಾಂ ಪ್ರಾಂಚೌ ಜಾಯಾಪತಿ ಇತಿ ವಕ್ತುಂ ಶಕ್ನುಮಃ. ಪ್ರಾಂಚೌ ನಾಮ ತತ್ರ ಪುರಾತನೌ ಇತಿ. ತದಂತರ ತೌ ಕೀದೃಶೌ ಪುರಾತನೌ ಜಾಯಾಪತಿ ಪ್ರಪಂಚ ಮಾತಾ ಪಿತರೌ ತತಃ ಪರಂ ಪರಸ್ಪರ ತಪಸ್ಸಂಪತ್ ಫಲಾಯಿತ ಪರಸ್ಪರೌ ಇತಿ. ಪರಸ್ಪರ ತಪಸ್ಸಂಪದ್ಭ್ಯಾಂ ಫಲಾಯಿತ ಪರಸ್ಪರೌ ಇಮೌ ಕಿಂಚ ಪಾರ್ವತಿ ತಪಶ್ಚರಿತ್ವಾ ಏವ ಖಲು ತಪಸ್ವಿನಂ ಶಿವಂ ಪ್ರಾಪ್ತವತಿ ತೇನ ಸಾರ್ಥಕಂ ಇದಂ ವಿಶೇಷಣಂ.